ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ABARK ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ABARK ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ABARK ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 45%, ಬೀದರ್ ಮತ್ತ ಕೊಪ್ಪಳ ಜಿಲ್ಲೆಗಳಲ್ಲಿ 60%, ರಾಯಚೂರು ಜಿಲ್ಲೆ ಒಳಗ 35%, ವಿಜಯಪುರ ಜಿಲ್ಲೆ ಒಳಗ 75%, ಬಳ್ಳಾರಿ ಜಿಲ್ಲೆ ಒಳಗ ಅಲ್ಲದೆ ಝೈರಾಬಾದ್ಗಳಲ್ಲಿ 50%, ಬಾಗಲಕೋಟೆ ಜಿಲ್ಲೆ ಒಳಗ 70% ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 65% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಸೊಲ್ಲಾಪುರ ಜಿಲ್ಲೆ ಒಳಗ ಚದುರಿದಂಗ ಮಳೆ ಆಗಬಹುದು, ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ಬಾಗಲಕೋಟ್, ಸೊಲ್ಲಾಪುರ ಮತ್ತ ವಿಜಯಪುರ ಜಿಲ್ಲೆ ಒಳಗ ಒಂದೆರಡು ಕಡೆ ಉತ್ತಮ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಕೃಷಿ ಸಂವಾದ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ತಜ್ಞರಾಗಿರುವ ಡಾ ಪ್ರಶಾಂತ್, ಲಿಂಗಸೂರಿನ ಕೃಷಿ ವಿಸ್ತರಣಾ ಘಟಕದಲ್ಲಿ ಸಸ್ಯರೋಗ ತಜ್ಞರಾದ ಡಾ ಬಿಂದು, ಗೃಹ ವಿಜ್ಞಾನಿಯಾಗಿರುವ ಡಾ ವಾಣಿಶ್ರೀ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತೆ ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈ ಸಂವಾದದೊಳಗ ತಮ್ಮ ದಿನನಿತ್ಯದ ಕೃಷಿ ಸಮಸ್ಯೆಗಳಿರ್ತಾವ, ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನಮ್ಮ ತಜ್ಞರು ಸೂಚಿಸ್ತಾ ಇದ್ದಾರೆ. ಬೇರೆ ಬೇರೆ ಬೆಳೆಗಳಲ್ಲಿ ಯಾವ ಸಮಸ್ಯೆಗಳಿದ್ದಾವೆ, ರೋಗಗಳಿರಬಹುದು, ಕೀಟಗಳಿರಬಹುದು, ಅಥವಾ ಇನ್ಯಾವುದಾದ್ರೂ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕಾದಂತಹ ಸಂದರ್ಭದೊಳಗ ನಮ್ಮ ತಜ್ಞರು ತಮಗೆ ಸಲಹೆ ಸೂಚನೆ ಕೊಟ್ಟು ತಮ್ಮ ಕೆಲಸ ಸುಗಮವಾಗಿ ಆಗುವಂಗ ಮಾಡ್ತಾ ಇರ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಿತ ಅನೇಕ ವಿಷಯಗಳ ಬಗ್ಗೆ ನಮ್ಮ ತಜ್ಞರು ತಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಸದ್ಯದ ಪರಿಸ್ಥಿತಿ ಒಳಗ ನಮ್ಮ ರೈತರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮಳೆಯಿಂದಾಗಿ ಏನೇನು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ, ಅದು ಬೆಳೆಗಳಲ್ಲಿರಬಹುದು, ಹಣ್ಣಿನ ಬೆಳೆಗಳಲ್ಲಿರಬಹುದು, ಇವುಗಳಲ್ಲಿ ಸಾಕಷ್ಟು ರೋಗ ಕೀಟಗಳು ಕಾಣಿಸಿಕೊಳ್ಳುವಂತಹ ಒಂದು ಸಂದರ್ಭ, ಆದ್ದರಿಂದ ಈ ರೋಗಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಜಹೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ. ಅವರು ಹೇಳೋದನ್ನ ಈಗ ನಾವು ಕೇಳೋಣ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮ ಸ್ವಾಗತ. ಇತ್ತೀಚಿನ ಪರಿಸ್ಥಿತಿ ನೋಡಿದಾಗ ನಮ್ಗೆ ನವೆಂಬರ್ ಡಿಸೆಂಬರ್ ಅಲ್ಲಿ ನವೆಂಬರ್ ಎಂಡಿಗೂ ಮಳೆ ಆಗ್ತಾ ಇದೆ. ಆದ್ರೆ ಮಂಜಿನ ವಾತಾವರಣದಿಂದಾಗಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಈಗ ನಾವು ನೋಡ್ತಾ ಇದೇವೆ, ಪ್ರಸ್ತುತ ತೊಗರಿಯಲ್ಲಿ ಕಳೆದ ವಾರದ ಮಂಜಿಗೆ 30% ಬೆಳೆಯಲ್ಲ, ಹೂಗಳೆಲ್ಲ ಉದುರಿ ಕಪ್ಪಾಗಿ ಬಿಟ್ಟವೆ, ಆಮೇಲೆ ಕೈ ಜಸ್ಟ್ ಮುಟ್ಟಿದ್ರೆ ಸಾಕು ಉದುರಿ ಬೀಳ್ತವೆ ಅಂತ ಸಂದಿಗ್ಧ ಸ್ಟಾರ್ಟ್ ಆಗಿದೆ. ಈಗ ಅದರ ತಳಭಾಗ ನಾವು ನೋಡ್ತಾ ಇದ್ರೆ ಎಲೆಚುಕ್ಕಿ ರೋಗದ ಪ್ರಭಾವ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ರೈತರೆ, ಎಲೆಚುಕ್ಕಿ ರೋಗಗಳು ಜಾಸ್ತಿ ಆದಂಗೆ ಹೂ ಕೂಡ ಎಫೆಕ್ಟ್ ಆಗುತ್ತೆ, ಕಾಯಿ ಕೂಡ ಕೊಡಲಾಗುತ್ತೆ, ಆಮೇಲೆ ಮೂರೇ ಕಾಯಿ ಆಗ್ತದೆ, ನಾಲ್ಕನೇ ಕಾಯಿ ಆಗುದು ಡೌಟ್ ಆಗ್ತದೆ ಕೆಲವೊಂದು ತೊಗರಿ ಕಾಯಿಗಳಲ್ಲಿ. ಅದಕ್ಕೋಸ್ಕರ ರೈತರೆ ಈಗಲೇ ನಾವು ನೋಡ್ಕೋಬೇಕಾಗುತ್ತೆ ಎಲ್ಲಿ ಮೇಲಿನ ಭಾಗ ಎಲ್ಲ ಮಂಜಿನಿಂದ ಎಫೆಕ್ಟ್ ಆಗ್ತಾ ಇದೆ, ಫಂಗಸ್ ಕ್ರಿಯೇಟ್ ಕೂಡ ಆಗ್ತಾ ಇದೆ. ಅಲ್ಲಿ ಆಲ್ಟರ್ನೇರಿಯಾ ಮತ್ತೆ ಕೋಟೋಟ್ರಿಕಮ್, ಆಮೇಲೆ ಇರ್ತಕ್ಕಂತ ಒಂದು ನಮಗೆ ಫೋಮಾ ಮಳೆ ಆದ ತಕ್ಷಣ ಬರುವಂತ ರೋಗಗಳಲ್ಲಿ ನಾವು ಗುರುತಿಸಿದ್ದೇವೆ. ಅದಕ್ಕೋಸ್ಕರ ರೈತರೆ, ನಾವು ಕಾರ್ಬನ್ಡೈಸಿಮ್ ಟೀನ್ ಇದೆ ಅದನ್ನು 1 gram ಪ್ರತಿ ಲೀಟರ್ ಹಾಕೊಂಡು, ಬೋರಾನ್ 1 gram ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗಿದ್ರೆ, ಯಾಕಂದ್ರೆ ಗಾತ್ರ ಬಹಳಷ್ಟು ಇಂಪಾರ್ಟೆಂಟ್, ಕಾಯಿ ಒಳಗಿರತಕ್ಕಂತ ಧಾನ್ಯ ಗಾತ್ರ ಕೂಡ ಬಹಳಷ್ಟು ಇಂಪಾರ್ಟೆಂಟ್, ಇಲ್ಲಾದ್ರೆ ಅವು ಚಾಫಿನೆಸ್ ಆಗಿಬಿಡ್ತವೆ. ಆದ್ರಿಂದ ಮಳೆಯ ನಂತರ ಏನು 20% 30% ಮಂಜಿನ ಹಾನಿ ಆಗಿರುತ್ತೆ ಅಂತ ರೈತರು ನೋಡ್ಕೊಳ್ಬೇಕಾಗುತ್ತೆ. ಎಲ್ಲಿ ಹೂ ಇನ್ನೂ 2-3 ದಿವಸ ಬರುವ ಸಾಧ್ಯತೆಗಳು ಇರ್ತವೆ, ಅಲ್ಲಿ ಕೂಡ ನಮ್ಗೆ ಇರ್ತಕ್ಕಂತ ಏನು ಫುಡ್ ಕಡಿಮೆ ಆಗಬಾರ್ದು, ಅದಕ್ಕೆ ಬೋರಾನ್ 1 gram ಆಮೇಲೆ ಕಾರ್ಬನ್ಡೈಸಿಮ್ 1 gram ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಇರ್ತಕ್ಕಂತಹ ಕಾಯಿಗಳನ್ನು ಉಳಿಸ್ಕೊಳ್ಬಹುದು, ಆಮೇಲೆ ಮೊಗ್ಗಿಗಳನ್ನು ಉಳಿಸ್ಕೊಳ್ಬಹುದು. ಇದು ಎಲೆಚುಕ್ಕಿ ರೋಗವನ್ನು ಕೂಡ ಕಂಟ್ರೋಲ್ ಮಾಡಕ್ಕಾಗುತ್ತೆ, ಯಾಕಂದ್ರೆ ಹ್ಯುಮಿಡಿಟಿಯಿಂದ ಎಲೆಚುಕ್ಕಿ ರೋಗಗಳ ಪ್ರಭಾವ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಅದನ್ನು ಕೂಡ ಕಂಟ್ರೋಲ್ ಮಾಡಕ್ಕಾಗುತ್ತೆ. ಆಮೇಲೆ 2ನೇ ಮಂಜಿನ ಹಾನಿಯ ನಂತರ ಬಂದಂತಂದ್ರೆ 2ನೇ ದಿನಕ್ಕೆ ಕಡಲೆ ನೆಟೆ ಹೋಗ್ತಾ ಇದೆ, ಹಳದಿ ಆಗ್ತವೆ, ಕೆಂಪಾಗ್ತವೆ, ಎಲೆಗಳು ಉದುರಿ ಬಿಡ್ತವೆ, ಆಮೇಲೆ ಅಲ್ಲಿನೇ ಬೆಂಡಾಗಿ ಆಗ್ತಾ ಇದೆ. ಯಾವ್ದ್ರಲ್ಲಿ ಉಳ್ಳಗಡ್ಡೆ ಯಾವ ರೀತಿ ಸುತ್ತಕೊಂಡು ಸುತ್ತಕೊಂಡು ಸಾಯ್ತಾ ಇದೆ ಅದೇ ರೀತಿ ಇದು ಕೂಡ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ರೈತರು ಇದರ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಕಾರ್ಬನ್ಡೈಸಿಮ್ ಪ್ಲಸ್ ಮ್ಯಾಂಕ್ಯೂಬ್ ಸಂಯುಕ್ತ ಶಿಲೀಂದ್ರನಾಶಕ 2 gram ಪ್ರತಿ ಲೀಟರ್ ಹಾಕೊಂಡು ಬಿಟ್ಟು ಆರೋಗ್ಯವಂತ ಗಿಡಗಳಿಗೆ ಸಿಂಪಡಣೆ ಮಾಡಬೇಕಾಗುತ್ತೆ, ಅವರು ಸೇವ್ ಮಾಡಬೇಕಾಗುತ್ತೆ. ಅಥವಾ ಟ್ರೈಕೋಡರ್ಮಾ ಜೈವಿಕ ಶಿಲೀಂದ್ರನಾಶಕ ಪರಿಸರ ಸ್ನೇಹಿ ವಿಧಾನದಿಂದ ಇದನ್ನು 5 gram ಪ್ರತಿ ಲೀಟರ್ ನೀರು ಹಾಕೊಂಡು ಬಡ್ಡೆ ಭಾಗ ಸಿಂಪಡಣೆ ಮಾಡಬೇಕಾಗುತ್ತೆ, ಅಥವಾ ಸಿಂಪಡಣೆ ಮಾಡಿದ್ರು ಆರೋಗ್ಯವಂತ ಗಿಡವನ್ನು ಉಳಿಸ್ಕೊಳ್ಬೇಕಾಗುತ್ತೆ. 2-3 ದಿನದಲ್ಲಿನೇ ಕಡಲೆಗಳು ವಾಸ್ಟ್ ಆಗಿ ನೆಟೆ ಹೋಗ್ತವೆ, ಆಮೇಲೆ ಒಂದು ಲೈಟ್ 2-3 ದಿನ ಮಳೆ ಬಂದಿದೆ ಅದರಿಂದಾಗಿನೇ ಹುಳಿಯಾಂಶ ಕೂಡ ಸ್ವಲ್ಪ ಡಲ್ ಆಗಿಬಿಡಿದ್ವೆ. ಸೊ 10 ದಿನ ಅಥವಾ 1 ವಾರ ನಂತರ ಹುಳಿ ಸೃಷ್ಟಿ ಆಗುತ್ತೆ ಯಾವ್ದ್ರೆ ಕಡಲೆಯಲ್ಲಿ, ಆ ನಂತರನೇ ಹೂ ಮಗ್ಗಿ ಸೆಟ್ಟಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪರಿಸರಕ್ಕೆ ಸೂಕ್ತವಾದಂತಹ ನಿರ್ವಹಣಾ ಕ್ರಮಗಳನ್ನು ಅದರ ಸನ್ನಿವೇಶಗಳನ್ನು ಅರ್ಥಕೊಂಡೇ ಮಾಡಬೇಕಾಗುತ್ತೆ. ಸುಮ್ಸುಮ್ನೆ ಸಿಂಪಡಣೆ ಮಾಡಿದ್ರೆ ಯಾವುದೇ ಪ್ರಯೋಜನ ಆಗಲ್ಲ. ಒಂದು 50% ದಾಟಿದ ಅನ್ಸುಗಳಲ್ಲಿ ನೆಟೆ ರೋಗ ಯಾವುದೇ ಕಾರ್ಯಕ್ರಮನು ಮಾಡಕ್ಕಾಗಲ್ಲ. ನಾನು ಹೇಳಿದಂತ ಯಾವುದೇ ಕಾರ್ಯಕ್ರಮ ಮಾಡಕ್ಕಾಗಲ್ಲ, ಯಾಕಂದ್ರೆ ಕಂಟ್ರೋಲ್ ಸಿಗಲ್ಲ ಅವು. ಏನಿದ್ರು 5-10% ನೆಟೆ ಬಂದಾಗ ಮಾತ್ರ ಕಂಟ್ರೋಲ್ ಮಾಡಕ್ಕಾಗುತ್ತೆ, ಯಾಕಂದ್ರೆ 2-3 ದಿನ ನಮ್ಮ ಹೊಲಗಳೆಲ್ಲ ನಶಿಸಿ ಹೋಗುವಂತಹ ಉದಾಹರಣೆಗಳನ್ನು ಕಣ್ಮುಂದೆ ನೋಡಿದ್ದೇವೆ. ಮಂಜಿನ ಹಾನಿ ಯಾವ ರೀತಿ ಆಗ್ತಾ ಇದೆ ಅಂತ ಕೂಡ ಅದನ್ನು ನೋಡ್ತಾ ಇದ್ದೇವೆ. ಬರುವಂತಹ ರೋಗಗಳನ್ನು ಮೋಡ ಕವಿದ ದಟ್ಟವಾದ ವಾತಾವರಣದಲ್ಲಿ ವಿಜ್ಞಾನಿಗಳಲ್ಲಿ ಮಾಹಿತಿ ಕೇಳ್ಕೊಂಡು ಬಿಟ್ಟೆ ಸಿಂಪಡಣೆ ಮಾಡಬೇಕಾಗುತ್ತೆ. ಧನ್ಯವಾದಗಳು. ಆತ್ಮೀರೆ, ಈ ಒಂದು ಮಾಹಿತಿ ತಮಗ ಉಪಯುಕ್ತ ಅನಿಸಿರಬಹುದು ಅಂತ ಹೇಳಿ ಭಾವಿಸ್ತೀವಿ. ಡಾಕ್ಟರ್ ಜಹೀರ್ ಅಹಮದ್ ಅವರನ್ನ ತಾವು ಮಾತಾಡಿಸಬಹುದು ಹೆಚ್ಚಿನ ವಿಷಯ ಬೇಕು ಅಂತಂದ್ರೆ. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9845303326 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಅವರು ತಮ್ಮ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ, ಕೇಳೋಣ. ಎಲ್ಲಾ ರೈತರಿಗೂ ನಮಸ್ಕಾರ. ಸೊ ಇವತ್ತಿನ ವಿಷಯ ಜೋಳದಲ್ಲಿ ಫಾಲ್ ಸೈನಿಕ ಹುಳು. ಸೊ ಇತ್ತೀಚೆಗೆ ಸ್ಪಿರೋಪ್ಟರ್ ಫ್ರೋಸಿಪರ ಅನ್ನೋ ಹುಳು 2018 ನಮ್ಮ ಭಾರತ ದೇಶಕ್ಕೆ ಲಗ್ಗೆ ಇಟ್ಟು, ಸೊ ಇದರ ಮೂಲ ಸ್ಥಾನ ಅಂದ್ರೆ ಅಮೆರಿಕ ಖಂಡ ಇದೆ. ಸೊ 2016 ಆಫ್ರಿಕಾ ಖಂಡಕ್ಕೆ ಹರಡಿ ಅಲ್ಲಿಂದ 2018 ನಮ್ಮ ಇಂಡಿಯಾಕ್ಕೆ ಎಲ್ಲ ಹರಡಿದೆ. ಈ ಕೀಟ ಮೊದಲ ಮೆಕ್ಕೆಜೋಳದಲ್ಲಿ ಮಾತ್ರ ವರದಿ ಆಗಿತ್ತು, ಆಮೇಲೆ ಇದು ಇವನ್ ನಮ್ಮ ಜೋಳಕ್ಕೆ ಕೂಡ ಲಗ್ಗೆ ಇಟ್ಟಿದೆ. ಇದಕ್ಕೆ ಪಾಲ್ ಸೈನಿಕ ಹುಳು ಬಹುಭಕ್ಷ್ಯ ಕೀಟವಾಗಿದ್ದುದು ಅಂದ್ರೆ ಅದು ಬಹಳಷ್ಟು ಬೆಳೆಗಳ ಮೇಲೆ ತಿನ್ನುವುದರಿಂದ ಬಹುಭಕ್ಷ್ಯ ಕೀಟ ಅಂತಾರೆ. ಸೊ ಹುಲ್ಲಿನ ಜಾತಿ ಬೆಳೆಗಳಾದ ಮೆಕ್ಕೆಜೋಳ, ಜೋಳ, ಭತ್ತ, ಗೋಧಿ, ಕಿರುಧಾನ್ಯಗಳ ಬೆಳೆಗಳು ಮತ್ತು ಮೇವಿನ ಬೆಳೆ ಹಾಗೂ ಮುಂತಾದ ಬೆಳೆಗಳ ಮೇಲೆ ಇದರ ಬಾಧೆ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಈ ಪ್ರಸಕ್ತ ಸಾಲಿನಲ್ಲಿ ಕೂಡ ನಮ್ಮ ಜೋಳ ಬೆಳೆ ಮೇಲೆ ಇದರ ಹಾವಳಿ ಆರಂಭಿಸಿದೆ. ಸೊ ಇತ್ತೀಚೆಗೆ ನಮಗೆ ರೈತರ ಕರೆಗಳ ಮುಖಾಂತರ ಗೊತ್ತಾಗಿದ್ದು ಇವಾಗ ಆಲ್ರೆಡಿ ಫಾಲ್ ಸೈನಿಕ ಹುಳು ನಮ್ಮ ಜೋಳದಲ್ಲಿ ಕೂಡ ಅದರ ಹಾವಳಿ ಸ್ಟಾರ್ಟ್ ಆಗಿದೆ. ಇದರ ಬಾಧೆ ಲಕ್ಷಣಗಳಂತಂದ್ರೆ ಪ್ರಥಮ ಹಂತ ಮರಿ ಹುಳುಗಳು ಏನು ಇವು ಸಣ್ಣ ಸಣ್ಣ ಮರಿ ಹುಳುಗಳು ಇರ್ತಾವು, ತುಂಬಾ ಸಾಮೂಹಿಕವಾಗಿದ್ದು ಎಲೆಯ ಮೇಲಿನ ಹರಿತನ್ನು ಕೆರೆದು ತಿಂತಾವ. ಆಮೇಲೆ ಎಲೆಗಳ ಮೇಲೆ ಪಾರದರ್ಶಕವಾದ ಪದರ ನಾವು ಕಾಣಬಹುದು. ನಂತರ ಬೆಳೆದಂತೆಲ್ಲ ಹುಳುಗಳ ಪಕ್ಕದ ಗಿಡಗಳಿಗೆ ಹರಡಿ ಜೋಳದ ಸುಳಿಯಲ್ಲಿ ಉಳಿದುಕೊಂಡು ಈ ಎಲೆಗಳನ್ನು ತಿಂದು ಬದುಕ್ತಾ ಇವು. ಸೊ ಈ ಕೀಟದಿಂದ ಹಾನಿಗೊಳಗಾದ ಎಲೆಗಳು ಜಾಳ ಜಾಳಾಗಿದ್ದು ಎಲೆಗಳಲ್ಲಿ ಸಾಲಾಗಿ ಉದ್ದನೆಯ ರಂಧ್ರಗಳು ನಮಗೆ ಕಾಣಿಸ್ತವೆ. ಸೊ ನಂತರ ಬೆಳೆದಂತ ಕೀಟಗಳು ಎಲೆಗಳನ್ನು ತುದಿಯಿಂದ ಮಧ್ಯದ ಕಡೆಗೆ ತಿನ್ನುವುದರಿಂದ ಎಲೆಗಳು ಹರಿದಂತೆ ನಮಗೆ ಗೋಚರವಾಗ್ತದೆ. ಹಾಗೆ ಈ ಕೀಟದ ಬಾಧೆ ತೀವ್ರವಾದಲ್ಲಿ ನಾವು ಏನ್ ಮಾಡ್ತೀವಿ, ಸುಳಿಯನ್ನು ತಿಂದು ಅಧಿಕ ಪ್ರಮಾಣದಲ್ಲಿ ಹಿಕ್ಕೆಗಳನ್ನು ಹೊರಹಾಕ್ತಾ ಇದ್ದು. ಸೊ ಹಾಗೆ ಒಣಗಿದ ಈ ಹಿಕ್ಕೆಗಳು ತೌಡನ್ನು ಹೋಲುವುದರಿಂದ ಗಿಡದ ಮೇಲೆಲ್ಲ ನಾವೇನ್ ಮಾಡ್ತೀವಿ, ತೌಡು ಬಿದ್ದಿರಂತೆ ಕಾಣಿಸ್ತಾ ಇರ್ತದೆ. ಸೊ ಹಾಗೆ ಈ ಅಧ್ಯಯನ ಪ್ರಕಾರ ಪ್ರತಿ ಸುಳಿಗೆ 0.2-0.8 ಕೀಟ ಬಿದ್ದಲ್ಲಿ ಅದು ಸುಮಾರು 5-20% ಹಾನಿಯನ್ನು ಉಂಟು ಮಾಡುತ್ತದೆ. ಸೊ ಈ ಕೀಟದ ನಾವು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ, ನಾವು ಮೊದಲನೇದಾಗಿ ಬದುಗಳೆಲ್ಲ ಸ್ವಚ್ಛವಾಗಿಡಬೇಕು. ನಂತರ ಈ ಒಂದು ತಿಂಗಳ ಬೆಳೆ ಇದ್ದಾಗೆ 25-30 days ಬೆಳೆ ಇದ್ದಾಗೆ ನಾವು 3 ಬಲೆಗಳನ್ನು ಎಕರೆಗೆ 10-12 ಹಾಕಬೇಕು. ಅದು ನಮ್ಮ ಬೆಳೆ ಎಷ್ಟು ಯಾವ ಹೈಟ್ ಇರ್ತದೆ ಆ ಹೈಟ್ಗೆ ನಾವು ಈ 3 ಬಲೆ ಹಾಕಿದ್ರೆ ಸೊ ಇದರಲ್ಲಿ ನಮಗೆ ಏನಾಗ್ತದೆ ಅಂದ್ರೆ ಹೂವುಗಳು ನಿಮಗೆ ಪ್ರೌಢಾವಸ್ಥೆ ಇರೋಂತ ಕೀಟಗಳು ಒಳಗಡೆ ಬಿದ್ದುಬಿಟ್ಟು ಗೊತ್ತಾಗುತ್ತೆ. ಸೊ ಯಾವ ಟೈಮಲ್ಲಿ ಬಂದು ಮೊಟ್ಟೆ ಇಡ್ತಾ ಇದಾವೆ ಅಂತೇಳಿ. ಸೊ ಆ ಟೈಮಲ್ಲಿ ನಾವು ಈವನ್ ಬೆಳಕಿನ ಬೆಲೆ ಕೂಡ ನಾವು ಹಾಕಿದ್ರೆ ಅದು ಕೂಡ ಕೀಟಗಳನ್ನ ಆಕರ್ಷಿಸಿ ಅದು ಕೂಡ ನಾಶಪಡಿಸಬಹುದು. ಹಾಗೆ ಈ ಹರಳಿನ ಕೀಟನಾಶಕಗಳಾದ ನಮ್ಮಲ್ಲಿ ಕಾರ್ಬೋಫ್ಯೂರಾನ್ 3G ಅಂತ ಸಿಗುತ್ತೆ. ಸೊ ಅದನ್ನು ನಾವು ಒಂದು ಪ್ರತಿ ಹೆಕ್ಟರ್ಗೆ 7.5 kg ನಂತೆ ಎಲೆ ಸುಳಿಗಳಲ್ಲಿ ಹಾಕಬೇಕು. ಹಾಗೆ ಜೈವಿಕ ಕೀಟನಾಶಕಗಳಾದ ಬ್ಯಾಸಿಲಸ್ ಥುರಾನ್ಜಿನೆನ್ಸಿಸ್ ಅಂತ ಸಿಗುತ್ತದೆ, ಅದು 1 gram ಅಥವಾ ತೇವಾಂಶ ಹೆಚ್ಚಿರುವ ಪ್ರದೇಶಗಳಲ್ಲಿ ನಾವು ನಿಮೋರಿಲೈ ಪ್ರತಿ ಲೀಟರ್ ನೀರಿಗೆ 2 gram ನಂತೆ ಬೆರೆಸಿ ಬೆಳೆಯ ಸುಳಿಗಳಲ್ಲಿ ಬೀಳುವಂತೆ ಸಿಂಪಡಿಸಬೇಕು. ಆಮೇಲೆ ಇದಕ್ಕೆ ಕೀಟನಾಶಕಗಳು ಬಹಳಷ್ಟು ನಮಗೆ ಉಪಯೋಗಕಾರಿ ಇದಾವೆ ಇದರಲ್ಲಿ. ಸೊ ಕೀಟನಾಶಕಗಳಾದ ಯಾವ್ಯಾವಪ್ಪ ಅಂತಂದ್ರೆ ಎಮಾಮಿಕ್ನ್ ಬೆಂಜೋಯೇಟ್ ಅಂತ ಸಿಗ್ತದೆ, ಅದು 1 liter ನೀರಿಗೆ 0.4 gram ಅಂತ ಹೇಳ್ತೀವಿ. ಹಾಗೆ ಸ್ಪೈನೋಸ್ಯಾಡ್ 45 SCM ಸಿಗ್ತದೆ, ಅದು 0.3 liter 1 liter ನೀರಿಗೆ. ಹಾಗೆ ಸ್ಪೈನೋಟರಾಮ್ ಅಂತ ಸಿಗ್ತದೆ, ಅದು ಕೂಡ 0.2 milliliter/liter ಆಫ್ ವಾಟರ್ ಹಾಕಬೇಕು. ಅಥವಾ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ಲೋರಂಟ್ರಿಪೋಲ್ ಅಂತ ಸಿಗ್ತದೆ, ಅದು 0.2 milliliter/liter ಆಫ್ ನೀರಿಗೆ ನಾವು ಬೆರೆಸಿ ಸಂಜೆ ಟೈಮಲ್ಲಿ ಆ ಸುಳಿಯಲ್ಲಿ ಬೀಳುವಂತೆ ನಾವು ಸಿಂಪಡಣೆ ಮಾಡಬೇಕು. ಹಾಗೆ ಈ ಹುಳುಗಳ ಸಂಖ್ಯೆ ಅತಿಯಾದಾಗ ಏನು ಕಳಿತ ವಿಷಪಾಶನವನ್ನು ಕೂಡ ಬಳಸಬಹುದು. ಈ ವಿಷಪಾಶನ ಹೇಗೆ ಮಾಡೋದು ಅಂತಂದ್ರೆ, ಪ್ರತಿ ಹೆಕ್ಟರ್ಗೆ ಬೇಕಾಗುವ 50 kg ಭತ್ತ ಅಥವಾ ಗೋಧಿಯ ತೌಡಿನ ಮೇಲೆ 5 liter ನೀರಿನಲ್ಲಿ 250 ml ಮೊನೊಕೋಡಫಾಸ್ 36 SL 2 kg ಬೆಲ್ಲದಿಂದ ಬೆರೆಸಿ ತೌಡಿನ ಮೇಲೆ ಸಿಂಪಡಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ಪಾಶನವನ್ನು ನಾವು 1-2 days ಗೋಣಿ ಚೀಲದಲ್ಲಿ ಮುಚ್ಚಿಡಬೇಕು. ನಂತರ ಸಾಯಂಕಾಲದ ವೇಳೆಗೆ ಈ ಪಾಶನವನ್ನು ಬೆಳೆಯ ಸುಳಿಗಳಲ್ಲಿ ಬೀಳುವಂತೆ ನಾವು ಎರಚಬೇಕು. ಸೊ ಅದರಿಂದ ಕೂಡ ಈ ಕೀಟ ನಾವು ಹತೋಟಿಯಲ್ಲಿ ಇಡಬಹುದು. ನಮಸ್ಕಾರ. ತಾವು ಡಾಕ್ಟರ್ ಪ್ರಶಾಂತ್ ಅವರನ್ನ ಸಂಪರ್ಕ ಮಾಡಬಹುದು, ಅವರ ಜೊತೆ ಮಾತಾಡಿ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9036-79-80-60 ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ಇನ್ನ ಲಿಂಗಸೂರಿನ ಕೃಷಿ ವಿಸ್ತರಣಾ ಘಟಕದಲ್ಲಿ ಸಸ್ಯರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಬಿಂದು ಅವರು ಕೆಲವು ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಡಾಕ್ಟರ್ ಬಿಂದು ಅವರು ಹೇಳುವುದನ್ನ ನಾವೆಲ್ಲ ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಸರ್ವರೋಗ ನಿವಾರಣೆಯಾದ ಬೇವಿನ ಮರಗಳು ಇತ್ತೀಚೆಗೆ ಒಣಗುತ್ತಿರುವುದನ್ನು ನೋಡಬಹುದು. ಬೇವು ವಿವಿಧ ಸೂಕ್ಷ್ಮಜೀವಿಗಳ ವಿರುದ್ಧ ಜೈವಿಕ ಚಟುವಟಿಕೆಯನ್ನು ಹೊಂದಿದ್ದರೂ ಸೂಕ್ಷ್ಮಜೀವಿಯ ರೋಗಗಳು ಹಾಗೂ ಕೀಟಗಳಿಂದ ಮುಕ್ತವಾಗಿಲ್ಲ. ಇದರ ಬೇವಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರದ ತುದಿಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕೆಳಮುಖವಾಗಿ ಒಣಗುತ್ತಿದ್ದು ಅವುಗಳ ದೇಟು, ರೆಂಬೆ ಮತ್ತು ಕೊಂಬೆಗಳು ಸಹ ಒಣಗಿ ಕಪ್ಪಾಗಿರುವುದನ್ನು ಕಂಡುಬಂದಿರಬಹುದು. ಈ ಲಕ್ಷಣಗಳು ಸಾಮಾನ್ಯವಾಗಿ ಕಜ್ಜಿ ತಿಗಣಿ ಅಥವಾ ಟಿ ಸೊಳ್ಳೆ ತಿಗಣಿ ಬಾಧೆಯಿಂದ ಕಂಡುಬರುತ್ತಿದ್ದು ಅದಲ್ಲವೇ ಇದರ ಜೊತೆಗೆ ತುದಿ ಸಾಯುವ ಶಿಲೀಂಧ್ರದಿಂದ ರೋಗದ ಬಾಧೆ ತೀವ್ರತೆ ಹೊಂದಿದೆ. ಈ ರೋಗದ ಮುಖ್ಯವಾದ ಲಕ್ಷಣಗಳೇನೆಂದರೆ ರೆಂಬೆ ರೋಗ, ಹೂಗೊಂಚಲ್ ರೋಗ ಮತ್ತು ಹಣ್ಣಿನ ಕೊಳೆ. ಇದು ಸುಮಾರು 100%ರಷ್ಟು ಹಣ್ಣು ಉತ್ಪಾದನೆಯ ನಷ್ಟಕ್ಕೆ ಕಾರಣವಾಗುತ್ತದೆ. ವಯಸ್ಸು, ಗಾತ್ರ ಮತ್ತು ಎತ್ತರವನ್ನು ಲೆಕ್ಕಿಸದೆ ಬೇವಿನ ಮರಗಳಲ್ಲಿ ರೋಗವನ್ನು ಗಮನಿಸಲಾಗಿದೆ. ಈ ರೋಗವು ಆಗಸ್ಟ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಹೆಚ್ಚಾಗಿ ಕಂಡು ಬಂದಿರುತ್ತದೆ, ಆದರೂ ವರ್ಷಪೂರ್ತಿ ಇದನ್ನು ಕಾಣಬಹುದಾಗಿದೆ. ಈ ರೋಗದ ಲಕ್ಷಣಗಳ ಗೋಚರತೆಯು ಮಳೆಗಾಲದಲ್ಲಿ ಆರಂಭವಾಗುತ್ತಿದೆ ಮತ್ತು ಚಳಿಗಾಲ ಆರಂಭದಲ್ಲಿ ಕ್ರಮೇಣ ತೀವ್ರವಾಗುತ್ತಿದೆ. ಇದರಿಂದ ಮರದ ಬೆಳವಣಿಗೆ ಒಣಗಿ ನಶಿಸಲು ಕಾರಣವಾಗುತ್ತವೆ. ವರ್ಷದಿಂದ ವರ್ಷಕ್ಕೆ ರೆಂಬೆ ರೋಗವು ಅಧಿಕವಾಗಿ ಗೋಚರಿಸುತ್ತಿದೆ. ಆದರೆ ಈ ತರಹ ಒಣಗಿದ ಬೇವಿನ ಮರಗಳು ಮತ್ತೆ ಸುಮಾರು 20-30 ದಿನಗಳಲ್ಲಿ ಹೊಸ ಚಿಗುರು ಬರುತ್ತಿರುವುದು ಕಂಡುಬರುತ್ತಿದೆ. ಆದ್ದರಿಂದ ರೈತರು, ಸಾರ್ವಜನಿಕರು ಒಣಗಿದ ಬೇವಿನ ಮರಗಳನ್ನು ಕಡಿಯಬಾರದು. ಅದಲ್ಲದೆ ಬೇವಿನ ಮರಕ್ಕೆ ಸಿಂಪರಣೆ ಮಾಡುವುದು ಮತ್ತು ಸೂಕ್ತವಾದ ಸಿಂಪರಣಾ ಉಪಕರಣಗಳ ಕೊರತೆಯಿಂದ ಸಿಂಪರಣೆ ಕೈಗೊಳ್ಳುವುದು ಕಷ್ಟಕರವಾಗಿರುತ್ತದೆ. ಆದರೆ 3 ವರ್ಷದೊಳಗಿನ ಬೇವಿನ ಗಿಡಗಳಿಗೆ ಸಿಂಪರಣೆಯನ್ನು ಮಾಡಬಹುದು. ಈ ರೋಗ ಹಾಗೂ ಕೀಟದ ತಾತ್ಕಾಲಿಕ ನಿರ್ವಹಣೆಗೆ ಸೂಕ್ತ ಸಿಂಪರಣೆಯಾಗಿ ಕೀಟನಾಶಕವಾದ ಫಿಪ್ರೋನಿಲ್ 1 ml ಜೊತೆ ಹೆಕ್ಸಾಕೊನಜೋಲ್ 1 ml ಪ್ರತಿ ಲೀಟರ್ ನೀರಿಗೆ ಬಳಸಿ ಸಿಂಪಡಿಸಬೇಕು. ಜೈವಿಕ ಕೀಟ ಶಿಲೀಂಧ್ರ ನಾಶಕವಾದ ಬೆವೇರಿಯಾ ಬ್ಯಾಸಿಯಾನ 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ರೋಗಗ್ರಸ್ತ ಎಲೆಯ ತುದಿ, ರೆಂಬೆಗಳು ಅಥವಾ ಎಲೆಗರಿರುವ ಮುಖ್ಯ ಹಾಗೂ ಇನ್ನಿತರ ಕೊಂಬೆಗಳನ್ನು ಕತ್ತರಿಸಿ ತೆಗೆಯಬೇಕು. ಇದಲ್ಲದೆ ಟ್ರೈಕೋಡರ್ಮಾ ಬೆರೆಸಿದ ಕೊಟ್ಟಿಗೆ ಗೊಬ್ಬರವನ್ನು, ಅಂದರೆ 1 kg ಟ್ರೈಕೋಡರ್ಮನ್ನು 100 kg ಸಗಣಿ ಗೊಬ್ಬರಕ್ಕೆ ಹಾಕಿ ಬೆರೆಸಿ ಅದನ್ನು ಪ್ರತಿ ಗಿಡಕ್ಕೆ 5 kg ಅಂತೆ ಹಾಗೂ DAP ಗೊಬ್ಬರವನ್ನು 1 kg ಪ್ರತಿ ಮರದ ಬುಡಗಳಿಗೆ ಹಾಕಬೇಕು. ಇವೆಲ್ಲ ಮಾಡುವುದರಿಂದ ರೋಗ ತಾತ್ಕಾಲಿಕವಾಗಿ ನಿರ್ವಹಣೆ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ಮಾಹಿತಿಯನ್ನ ಕೇಳಿದ್ರಲ್ಲ, ಎಲ್ಲಾ ಮಗ್ಗಲುಗಳನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಈ ಸಂದರ್ಭದೊಳಗ ನಾವು ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸಿ ನಮ್ಮ ಬೆಳೆಯನ್ನ ಸುರಕ್ಷಿತವಾಗಿಡುವಂತಹ ನಿಟ್ಟಿನೊಳಗ ಯೋಚನೆ ಮಾಡಬೇಕಾಗಿದೆ. ಅದರೊಳಗ ನಾವು ವಿಶೇಷವಾಗಿ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನ ಉಪಯೋಗ ಮಾಡೋದ್ರ ಕಡೆ ಗಮನ ಕೊಡಬೇಕು. ಇನ್ನು ಲಿಂಗಸೂರಿನ ಕೃಷಿ ವಿಸ್ತರಣಾ ಘಟಕದಲ್ಲಿ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ಕೆಲವು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ಕೃಷಿ ಮಾಹಿತಿಯನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಹೆಸರು ಕಾಳು, ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರತಕ್ಕಂತಹ ಈ ಹೆಸರು ಕಾಳಿನ ಪೌಷ್ಟಿಕತೆ ಹಾಗೂ ಅದರ ಮೌಲ್ಯವರ್ಧನೆಯ ಬಗ್ಗೆ ಇಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹೆಸರುಕಾಳು ಇದು ಒಂದು ದ್ವಿದಳ ಧಾನ್ಯ ಬೆಳೆಯಾಗಿದ್ದು ಇದರಲ್ಲೂ ಕೂಡ ಉತ್ತಮವಾದ ಒಂದು ತಳಿಗಳಿದ್ದಾವೆ. ಅಂದ್ರೆ ನಾವು ನಾರ್ಮಲ್ ಆಗಿ ರೈತರು ನಾವೇನ್ ಬೆಳೀತಾ ಇರ್ತೀವಿ, ಕಪ್ ಹೆಸರು ಅನ್ನೋದೊಂದು ಇದೆ, ಜವಾರಿ ಹೆಸರು. ಅದರಲ್ಲಿ ಇಳುವರಿ ಸುಮಾರು 2-2.5 ಕ್ವಿಂಟಲ್ನಷ್ಟು ಒಂದು ಎಕರೆಗೆ ಬರಬಹುದು. ಆದರೆ ಸುಧಾರಿತ ತಳಿಗಳಾದ BGS 9 ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಬಿಡುಗಡೆಗೊಳಿಸಿರ್ತಕ್ಕಂತಹ ಒಂದು ತಳಿ BGS 9, ಇದರ ಇಳುವರಿ ಸುಮಾರು 4 ಕ್ವಿಂಟಲ್ನಷ್ಟು ಪ್ರತಿ ಎಕರೆಗೆ ಸಿಗುತ್ತೆ. ಇಂತಹ ಉತ್ತಮ ತಳಿಯನ್ನು ಆಯ್ಕೆ ಮಾಡಿಕೊಂಡು ನಾವು ಬೆಳೆದಾಗ ಉತ್ತಮ ಇಳುವರಿಯನ್ನು ಮತ್ತು ಗುಣಮಟ್ಟದ ಕಾಳುಗಳನ್ನು ನಾವು ಪಡೆಯಬಹುದು. ಇಂತಹ ಬೆಳೆದಂತಹ ಕಾಳುಗಳನ್ನು ನಾವೀಗಾಗಲೇ ಹಾರ್ವೆಸ್ಟಿಂಗ್ ಮಾಡಿಬಿಟ್ಟು ರಾಶಿಯನ್ನು ಕೂಡ ಮಾಡಿಕೊಂಡಿರ್ತೀವಿ. ಈ ಕಾಳುಗಳನ್ನು ನಾವು ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ಮಾರಿದಾಗ ಯಾವ ರೀತಿ ಲಾಭ ಆಗುತ್ತೆ, ಅಥವಾ ಮೌಲ್ಯವರ್ಧನೆಯನ್ನು ಮಾರಿದಾಗ ಯಾವ ರೀತಿ ಲಾಭ ಆಗುತ್ತೆ, ಮತ್ತೆ ರೈತರು ಇದನ್ನ ಯಾಕೆ ಬಳಸಬೇಕು ಅಂತ ನೋಡೋದಾದ್ರೆ, ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿದ್ದಾವೆ. ಈ ಬೇಳೆಕಾಳುಗಳಲ್ಲಿ ನಮಗೆ ಎಲ್ರಿಗೂ ಗೊತ್ತು, ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಬೇರೆ ಬೇರೆ ಬೇಳೆಕಾಳುಗಳನ್ನು ಕಂಪೇರ್ ಮಾಡಿದಾಗ, ಈವನ್ ನಮ್ಮ ತೊಗರಿಗೂ ಕಂಪೇರ್ ಮಾಡಿದಾಗ ಪ್ರೋಟೀನ್ ಅಂಶ ಹೆಸರು ಕಾಳಿನಲ್ಲಿ ಹೆಚ್ಚಾಗಿರುತ್ತೆ. ಮತ್ತೆ ಇದರಲ್ಲಿ ಉತ್ತಮ ಪ್ರಮಾಣದ ಅಮೈನೋ ಆಸಿಡ್ಗಳು ಕ್ವಾಲಿಟಿ ಇರತಕ್ಕಂತ ಅಮೈನೋ ಆಸಿಡ್ಗಳು ಇದೆ. ನಮಗೆ ಒಂದು ವಿಷಯ ನಾವು ತಿಳ್ಕೋಬೇಕಾಗಿರೋದು ಏನಂದ್ರೆ, ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಅಂತ ಹೇಳಿದ್ರೆ ಎಲ್ಲ ಅಮೈನೋ ಆಸಿಡ್ಗಳು ಅಂದ್ರೆ ಎಲ್ಲ ಅವಶ್ಯಕ ಅಮೈನೋ ಆಸಿಡ್ಗಳು ಅದರಲ್ಲಿ ಇರಬೇಕು. ಅಂತಹ ಒಂದು ಬೇಳೆಕಾಳುಗಳಲ್ಲಿ ಉತ್ತಮವಾದ ಇರತಕ್ಕಂತ ಕ್ವಾಲಿಟಿ ಇರತಕ್ಕಂತ ಗುಣಮಟ್ಟ ಇರತಕ್ಕಂತ ಒಂದು ಬೇಳೆಕಾಳು ಅಂತ ಹೇಳಿದ್ರೆ ನಮ್ಮ ಮೈ ಹೆಸರು ಕಾಳು. ಆದ್ರೆ ಇದನ್ನ ಸಾಕಷ್ಟು ಸಮಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಮಳೆ ಸರಿಯಾಗಿ ಬಂದ್ರೆ ಮಾತ್ರ ನಾವು ಇದನ್ನ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ಸಲ ಮಳೆ ಲೇಟ್ ಆಯ್ತು ಅಂದ್ರೆ ನಾವು ಇದನ್ನ ಬೆಳೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತು ನಮ್ಮ ಲಿಂಗಸೂರು ಸುತ್ತಮುತ್ತಲಿನ ಭಾಗದಲ್ಲಿ ಈ ಚಿಗರೆ ಮತ್ತು ಇತರೆ ಪ್ರಾಣಿಗಳ ಕಾಟುಗಳಿಂದ ಇದು ಹೆಸರು ಬೆಳೆಯೋದು ಕೂಡ ಕಷ್ಟ ಆಗ್ತಾ ಇದೆ. ನಾವು ನೋಡ್ತಾ ಇದೀವಿ ಆಹಾರ ಭದ್ರತೆ ಯೋಜನೆ ಅಡಿಯಲ್ಲಿ ಬೇಳೆಕಾಳುಗಳ ಉತ್ಪನ್ನಕ್ಕೆ ಸರ್ಕಾರ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಅಂದ್ರೆ ನಮಗೆ ಬೇಳೆಕಾಳುಗಳ ಉತ್ಪನ್ನ ಹೆಚ್ಚಾಗಬೇಕಾಗಿದೆ, ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿದೆ, ಇದರಿಂದ ಆಹಾರ ಭದ್ರತೆ ನಮಗೆ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನು ಸರ್ಕಾರ ಕೂಡ ಹಮ್ಮಿಕೊಂಡಿದೆ. ಇಂತಹ ಒಂದು ಬೇಳೆಕಾಳುಗಳಾಗಿರ್ತಕ್ಕಂಥ ಈ ಹೆಸರಿನಲ್ಲಿ ಏನಂತ ಒಳ್ಳೆ ಪೋಷಕಾಂಶಗಳು, ಬರೀ ಪ್ರೋಟೀನ್ ಅಷ್ಟೇನಾ ಇರೋದು ಅಂತ ನೋಡೋದಾದ್ರೆ ಅನೇಕ ಖನಿಜಾಂಶಗಳು ಕೂಡ ತೊಗರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ, ಫಾಸ್ಫರಸ್ ಇರ್ಬೋದು, ಐರನ್ ಖನಿಜಾಂಶಗಳು ಕೂಡ ಇದರಲ್ಲಿ ಉತ್ತಮ ಪ್ರಮಾಣದಲ್ಲಿ ಲಭ್ಯ ಆಗ್ತಾ ಇದಾವೆ. ಅದರ ಜೊತೆಗೆ ನಾವು ಬೇಳೆಕಾಳುಗಳಾದ ಈ ಅನೇಕ ಬೇಳೆಕಾಳುಗಳ ಜೊತೆ ಈ ಹೆಸರನ್ನು ಬಳಸಿದಾಗ ಒಂದು ಉತ್ತಮವಾಗಿರ್ತಕ್ಕಂಥ ಗುಣ ಯಾವುದು ಅಂತಂದ್ರೆ, ನಮ್ಮ ದೇಹದಲ್ಲಿ ಇರತಕ್ಕಂಥ ಟಾಕ್ಸಿನ್ಗಳನ್ನ, ವಿಷಕಾರಕ ವಸ್ತುಗಳನ್ನ ಹೀರಿಕೊಂಡು ಮಲವಿಸರ್ಜನೆ ಮುಖಾಂತರ ಸಾಗಾಟ ಮಾಡತಕ್ಕಂತ ಒಂದು ಗುಣ ಈ ನಮ್ಮ ಬೇಳೆಕಾಳಿಗೆ ಇದೆ, ಹೆಸರು ಕಾಳಿಗೆ. ಸೊ ಹಾಗಾಗಿ ನಾವು ಈ ಕಾಳುಗಳನ್ನ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಎರಡು ದಿನನಾದ್ರೂ ಬಳಸಿದಾಗ ನಮ್ಮ ದೇಹವನ್ನ ನಾವು ಶುಚಿತ್ವವಾಗಿ ಇಟ್ಟುಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ಕ್ಲೆನ್ಸಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ, ಟಾಕ್ಸಿನ್ ಅಬ್ಸಾರ್ಬರ್ಸ್ ಆ ತರ ಕೆಲಸ ಮಾಡಿ ನಮ್ಮ ದೇಹವನ್ನು ಶುಚಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಯಾವ್ಯಾವ ರೂಪದಲ್ಲಿ ಬಳಸಬಹುದು ಹೆಸರು ಕಾಳುಗಳನ್ನ ಅಂತ ನೋಡೋದಾದ್ರೆ, ಹೆಸರು ಕಾಳು ಇಡಿಯಾಗಿ ನಾವು ಪಲ್ಯವನ್ನು ಮಾಡಿ ಬಳಸಬಹುದು, ಮೊಳಕೆ ಬಳಸಿ ಅದರಿಂದ ಪಲ್ಯಗಳು ಅಥವಾ ಉಸಳಿ ಕಾಳುಗಳಂತ ಹೇಳ್ತೀವಿ ಕೋಸಂಬರಿ ತರ ಮಾಡಿ ಬಳಸ್ಕೋಬಹುದು, ಅಥವಾ ಸಿಪ್ಪೆ ತೆಗೆದು ಬೇಳೆ ಮಾಡಿದಾಗ ಅದರಿಂದ ಅನೇಕ ಸಿಹಿ ತಿಂಡಿಗಳನ್ನ ಮಾಡ್ಕೊಳ್ತೀವಿ, ಮತ್ತೆ ಸಾಂಬಾರ್ ಮಾಡಬಹುದು, ಪಲ್ಯ ಮಾಡಬಹುದು, ಈ ರೀತಿ ಅನೇಕ ವಿಧವಾಗಿ ಇದನ್ನ ಬಳಸ್ಕೊಳ್ತಾ ಇರ್ತೀವಿ. ಅದರೊಟ್ಟಿಗೆ ಪೂರಕ ಆಹಾರವಾಗಿರ್ತಕ್ಕಂಥ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪೂರಕ ಆಹಾರ ಏನು ತಯಾರು ಮಾಡ್ತಾ ಇದ್ದೇವೆ, ಅದರಲ್ಲಿ ಪ್ರೋಟೀನ್ ಪೂರೈಕೆ ಮಾಡೋದಕ್ಕೋಸ್ಕರ ಈ ಹೆಸರು ಕಾಳು ಅಥವಾ ಮಡಿಕೆ ಕಾಳುಗಳನ್ನ ಬಳಸ್ಕೊಳ್ತೀವಿ. ಮೊಳಕೆ ಬಂದಿರತಕ್ಕಂಥ ಹೆಸರು ಕಾಳನ್ನ ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಹುರಿದು ಬಿಟ್ಟಿರಬೇಕು. ಹುರಿದು ಪುಡಿ ಮಾಡಿ ಇಟ್ಕೊಂಡಾಗ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಅದರಲ್ಲಿ ವೃದ್ಧಿಯಾಗಿರ್ತವೆ ಮೊಳಕೆ ಬರೆಸೋದ್ರಿಂದ. ಆ ಬಂದಿರತಕ್ಕಂಥ ಪೋಷಕಾಂಶಗಳನ್ನ ನಾವು ಪೂರಕ ಆಹಾರದಲ್ಲಿ ಬಳಸಿದಾಗ ಮಗುವಿಗೆ ಒಂದು ಒಳ್ಳೆಯ ಆಹಾರ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ರೈತ ಮಹಿಳೆಯರು ಒಂದು ಗೃಹ ಉದ್ಯಮ ಅಂತ ತೆಗೆದುಕೊಂಡಾಗ ಹೆಸರು ಕಾಳಿನಿಂದ ಅನೇಕ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ತಾವು ತಮ್ಮ ಉತ್ಪನ್ನಗಳನ್ನು ಮಾರೋದಕ್ಕೆ ಅನುಕೂಲ ಆಗುತ್ತೆ. ಯಾವ್ಯಾವ್ದನ್ನ ಮಾಡಬಹುದು ಅಂದ್ರೆ, ನಾನು ಹೇಳಿದೆ ಇವಾಗ ಮಕ್ಕಳಿಗೋಸ್ಕರ ಪೂರಕ ಆಹಾರ ತಯಾರಿಕೆಯಲ್ಲಿ ಬಳಸ್ಕೋಬಹುದು. ನಂತರ ಈ ಬೇಳೆ ಕಿಚಡಿ ಮಾಡ್ತಾ ಇರ್ತೀವಿ, ತೊಗರಿ ಬೇಳೆ ಕಿಚಡಿ ಮಾಡ್ತೀವಿ, ಅದರ ಜೊತೆ ಸಾಮಾನ್ಯವಾಗಿ ಹೆಸರು ಬೇಳೆಯನ್ನೇ ಜಾಸ್ತಿ ಬಳಸೋದು, ಅಕ್ಕಿಯ ಜೊತೆ ಕಿಚಡಿ ಮಾಡ್ತಾ ಇರ್ತೀವಿ. ನಾವು ಸಿರಿಧಾನ್ಯಗಳು ಮತ್ತು ಈ ಹೆಸರು ಬೇಳೆಯ ಕಿಚಡಿ ಮಿಕ್ಸ್ ಅನ್ನು ಕೂಡ ತಯಾರು ಮಾಡ್ಕೋಬಹುದು. ಇವತ್ತು ಮಾರುಕಟ್ಟೆಯಲ್ಲಿ ಸಿದ್ಧ ಆಹಾರಗಳಿಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಸೊ ಆ ವಿಚಾರದಲ್ಲಿ ನಾವು ಈ ಹೆಸರು ಬೇಳೆಯನ್ನ ಆ ಕಿಚಡಿ ಮಿಕ್ಸ್ ನಲ್ಲಿ ಬಳಸಿಕೊಂಡು ಅದನ್ನು ಕೂಡ ಸಿದ್ಧ ಆಹಾರವಾಗಿ ರೆಡಿ ಮಾಡ್ಕೋಬಹುದು. ನಂತರ ನಾವು ನೋಡ್ತಾ ಇರ್ತೀವಿ, ಅವನ್ನ ನೆನೆಸಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಕರಿದು ಉಪ್ಪು ಖಾರ ಹಾಕಿದಾಗ ಮೂಂಗ್ ಅಂತೇಳಿ ರೆಡಿ ಟು ಈಟ್ ಫುಡ್ ಅಂತ, ಅಂದ್ರೆ ತಿನ್ನೋದಕ್ಕೆ ರೆಡಿಯಾಗಿರ್ತಕ್ಕಂಥ ಆಹಾರವನ್ನು ಕೂಡ ನಾವು ತಯಾರು ಮಾಡ್ಕೊಳ್ಬಹುದು. ಹೆಸರು ಕಾಳಿನಿಂದ ಜ್ಯೂಸ್ ಮಾಡ್ಕೊಳ್ಬಹುದು. ಈ ರೀತಿ ಅನೇಕವಾಗಿ ಇದನ್ನ ಗೃಹ ಉದ್ಯಮದಲ್ಲಿಯೂ ಮಾಡ್ಕೋಬಹುದು ಮತ್ತು ಮೌಲ್ಯವರ್ಧನೆ ಮಾಡಿ ಒಂದು ಉದ್ಯೋಗವನ್ನು ಕೂಡ ನಾವು ಇದರಿಂದ ಸೃಷ್ಟಿ ಮಾಡಿಕೊಳ್ಬಹುದು. ಮತ್ತು ಅನೇಕ ಪೋಷಕಾಂಶಗಳು ಇರೋದ್ರಿಂದ ನಮ್ಮ ದಿನನಿತ್ಯದ ಆಹಾರದಲ್ಲಿ ಹೆಸರು ಕಾಳನ್ನ ನಾವು ಬಳಕೆ ಮಾಡಬೇಕಾಗತ್ತೆ. ಮತ್ತು ರೈತರು ಕೂಡ ಇದನ್ನ ಮುಂಗಾರು ಹಂಗಾಮಿನಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಅಂತರ್ಬೆಳೆಯಾಗಿ ಅಥವಾ ಏಕಬೆಳೆಯಾಗಿ ಬೆಳೆಯೋದ್ರಿಂದ ಆಹಾರ ಭದ್ರತೆಯ ಜೊತೆಗೆ ಪೋಷಕಾಂಶಗಳ ಭದ್ರತೆಯನ್ನು ಕೂಡ ನಾವು ಒದಗಿಸ್ತಾ ಒಂದು ನಮಗೆ ಒಂದು ಅನುಭವ ಆಗುತ್ತೆ ಅಂತ ಹೇಳಿದ್ರೆ, ಕೇವಲ ಕಮರ್ಷಿಯಲ್ ಬೆಳೆಗಳನ್ನ ಅಂದ್ರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿಗೆ ಬೇಕಾಗಿರ್ತಕ್ಕಂಥ ಆಹಾರಗಳ ಮೌಲ್ಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಉತ್ತಮ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಇವನ್ನ ಬೆಳೆದು ಬಳಸೋದಲ್ಲದೇ ಮೌಲ್ಯವರ್ಧನೆಯನ್ನು ಮಾಡಿಕೊಂಡು ಹೆಚ್ಚಿನ ಆರ್ಥಿಕ ಲಾಭವನ್ನು ಹೊಂದಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಆತ್ಮೀಯರೆ, ಆಹಾರ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದಕ್ಕ ಈ ಸಲಹೆ ಸೂಚನೆಗಳನ್ನ ತಾವು ಗಮನಿಸಿ ಒಳ್ಳೆ ಆಹಾರ ಕೊಡೋದ್ರ ಕಡೆ ನಾವು ಯಾವತ್ತೂ ಲಕ್ಷ್ಯ ವಹಿಸಬೇಕು. ಆತ್ಮೀಯರೇ, ಈ ಕೃಷಿ ಸಂವಾದದೊಳಗ ಅನೇಕ ಜನ ವಿಜ್ಞಾನಿಗಳು ತಮಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿ ತಮಗ ಅನುಕೂಲ ಆಗ್ತದ ಅಂತ ಹೇಳಿ ಭಾವಿಸ್ತೀವಿ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹೊಸ ವಿಷಯ, ಹೊಸ ಪ್ರಶ್ನೆ, ಹೊಸ ಉತ್ತರದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ತಜ್ಞರಾಗಿರುವ ಡಾ ಪ್ರಶಾಂತ್, ಲಿಂಗಸೂರಿನ ಕೃಷಿ ವಿಸ್ತರಣಾ ಘಟಕದಲ್ಲಿ ಸಸ್ಯರೋಗ ತಜ್ಞರಾದ ಡಾ ಬಿಂದು, ಗೃಹ ವಿಜ್ಞಾನಿಯಾಗಿರುವ ಡಾ ವಾಣಿಶ್ರೀ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಕೇಳಿ ಅಕ್ಕ ಮಹಾದೇವಿ ಶಿವಕುಮಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಜಗದೀಶ ಸಂಗಯ್ಯ ತಾಬೇಡ ಬಂದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಹರ ಬ್ರಹ್ಮ ಕೃಷ್ಣಯ್ಯ ಉಂಕಿಯ ಹೂಡಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ ಲಾಕೇಶ ನಂಬು ಲಾಲಿಯ ತಿರುವಿ ಭೂಮಿ ತೂಕದೊಂದಸ್ತ್ರವನೇದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ತಾಬೇಡ ಬಂದಾಯ್ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಹರ ಬ್ರಹ್ಮ ಕೃಷ್ಣಯ್ಯ ಉಂಕಿಯ ಹೂಡಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ ಲಾಕೇಶ ನಂಬು ಲಾಲಿಯ ತಿರುವಿ ಭೂಮಿ ತೂಕದೊಂದೋಸ್ತ್ರವನೇದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ತಾಬೇಡ ಬಂದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ದಂಡ ಕೋಲುಗಳ ಜೋಳಿಗಿನೆದು ದುಂಡುಗರ ಪುತ್ರಿ ಸೂಲವನೆದು ದುಂಡುಗರ ಪುತ್ರಿ ಸೂಲವನೆದು ಆರೊಂದು ನಿಂಬಿಯ ನೂರೊಂದು ಪರಿಯಾಗಿ ತಂಡ ತಂಡಕ ಶಿವನೋಲಗನೆದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ತಾಬೇಡ ಬಂದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ದಂಡ ಕೋಲುಗಳ ಜೋಳಿಗೆ ನಿಂತು ದುಂದುಗರ ಪುತ್ರಿಯ ಸೂಲವನೆದು ದುಂದುಗರ ಪುತ್ರಿ ಸೂಲವನೆದು ಆರೊಂದು ನಿಂಬಿಯ ನೂರೊಂದು ಪರಿಯಾಗಿ ತಂಡ ತಂಡಕ ಶಿವನೂಲಗನೇದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ತಾಬೇಡ ಬಂದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಅಡ್ಡಲಗಿ ಹರಿವಾಣ ಗಿಡ್ಡ ಮಂಜುಳಿ ಸರ ಏಕಾಂತ ಪಂಚಾರತಿ ಕಡ್ಡಿಯ ಬತ್ತಿ ಏಕಾಂತ ಪಂಚಾರತಿ ಕಡ್ಡಿಯ ಬತ್ತಿ ಸಾಕ್ಷಾತ ನುಡಿವ ಶರಣರ ನೀದ ಮಂದಿರಕ ಬರುವಂತ ಮಂದಿಯ ನೀದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ತಾಬೇಡ ಬಂದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಅಡ್ಡುನಗಿ ಹರಿವಾಣ ಗಿಡ್ಡ ಮಂಜರಿ ಸರ ಏಕಾಂತ ಪಂಚಾರತಿ ಕಡ್ಡಿಯ ಕಡ್ಡಿಯ ಬತ್ತಿ, ಏಕಾಂತ ಪಂಚಾರತ ಕಡ್ಡಿಯ ಬತ್ತಿ, ಸಾಕ್ಷೇತ ನುಡಿವ ಶರಣರ ನೇದ, ಮಂದಿರಕ ಬರುವಂತ ಮಂದಿಯ ನೇದ, ದಾಸ್ಮಯ್ಯ ನೇದ ದೇವಂಗ ದೋಸ್ತರವೈ, ಜಗದೀಶ ಸಂಗಯ್ಯ ತಾ ಬೇಡ ಬಂದ, ದಾಸ್ಮಯ್ಯ ನೇದ ದೇವಂಗ ದೋಸ್ತರವೈ, ಊರ ಊರ ನೇದ ಊರ ಗೌಡನ ನೇದ, ಊರ ಮಧ್ಯದ ಶಿವಲಿಂಗವನೇದ, ಊರ ಮಧ್ಯದ ಶಿವಲಿಂಗವನೇದ, ತನ್ನಯ್ಯನ ನೇದ ತಮ್ಮಣ್ಣನ ನೇದ, ಕಣ್ಣಿಗೆ ಕಂಡ ಚನ್ನ ಬಸವನ ನೇದ, ದಾಸ್ಮಯ್ಯ ನೇದ ದೇವಂಗ ದೋಸ್ತರವೈ, ಜಗದೀಶ ಸಂಗಯ್ಯ ತಾ ಬೇಡ ಬಂದ, ದಾಸ್ಮಯ್ಯ ನೇದ ದೇವಂಗ ದೋಸ್ತರವೈ, ಊರ ಊರ ನೇದ ಊರ ಗೌಡನ ನೇದ, ಊರ ಮಧ್ಯದ ಶಿವಲಿಂಗವನೇದ, ಊರ ಮಧ್ಯದ ಶಿವಲಿಂಗವನೇದ, ತನ್ನಯ್ಯನ ನೇದ ತಮ್ಮಣ್ಣನ ನೇದ, ಕಣ್ಣೀರಿ ಕಂಡ ಚನ್ನ ಬಸವನ ನೇದ, ದಾಸ್ಮಯ್ಯ ನೇದ ದೇವಾಂಗ ದೋಸ್ತರವೈ, ಜಗದೀಶ ಸಂಗಯ್ಯ ತಾ ಬೇಡ ಬಂದ, ದಾಸ್ಮಯ್ಯ ನೇದ ದೇವಾಂಗ ದೋಸ್ತರವೈ, ಆಲು ಮಾರುದ್ದ ಕೋರಿಗಳ ಕೋದು ಗಟ್ಟಿಸಿ ಗಮ್ಮನೆ ಗಳಗಿಯ ಮಾಡಿ, ಗಟ್ಟಿಸಿ ಗಮ್ಮನೆ ಗಳಗಿಯ ಮಾಡಿ, ಸಂಗಮೇಶ್ವರ ಟೇಟಿಗೆ ವೈದು ಕೊಂಬುವರು ಶರಣಂಬುವರಯ್ಯ, ದಾಸ್ಮಯ್ಯ ನೇದ ದೇವಂಗ ದೋಸ್ತರವೈ, ಜಗದೀಶ ಸಂಗಯ್ಯ ತಾ ಬೇಡ ಬಂದ, ದಾಸ್ಮಯ್ಯ ನೇದ ದೇವಂಗ ದೋಸ್ತರವೈ, ಆರು ಮಾರುದ್ದ ಕೋರಿಗಳ ಕೋದು ಗಟ್ಟಿಸಿ ಗಮ್ಮನೆ ಗಳಗಿಯ ಮಾಡಿ, ಗಟ್ಟಿಸಿ ಗಮ್ಮನೆ ಗಳಗಿಯ ಮಾಡಿ, ಸಂಗಮೇಶ್ವರ ಪೇಟೆಗೆ ವೈದು ಕೊಂಬುವರು ಶರಣಂಬುವರಯ್ಯ, ದಾಸ್ಮಯ್ಯ ನೇದ ದೇವಂಗ ದೋಸ್ತರವ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ. ಹಸಿರುಳ್ಳ ಬಾಲೆಂತ ಹಂದಿ ಹೋದಾರ ಕೋಲು ಕೋಲನ್ನೀರೆ, ಕೊಸರಿ ಕೊಸರಿಯನ್ನ ಕೈಮೈ ಹರಿದಾಳ ಕೋಲು ಕೋಲನ್ನೀರೆ, ಹಸನುಳ್ಳ ಬಾಲಂತ ಹಂತೇಲಿ ಹೋದಾರ ಕೋಲು ಕೋಲನ್ನೀರೆ, ಕೊಸರಿ ಕೊಸರಿಯನ್ನ ಕೈಮೈ ಹರಿದಾಳ ಕೋಲು ಕೋಲನ್ನೀರೆ, ಕೊಸರಿ ಕೊಸರಿಯನ್ನ ಕೈಮೈ ಹರಿದಾಳ ಕೋಲು ಕೋಲನ್ನೀರೆ, ಕೊಸರಿ ಕೊಸರಿಯನ್ನ ಕೈಮೈ ಹರಿದಾಳ ಕೋಲು ಕೋಲನ್ನೀರೆ, ರನ್ನದ ಗುಣಗೋಲಿ ಕೊತ್ತಿಗೆ ಕೊಯ್ದಾರ ಕೋಲು ಕೋಲನ್ನೀರೆ, ರನ್ನದ ಕುಡಗೋಲಿ ಕೊತ್ತಿಗೆ ಕೈದಾರ ಕೋಲು ಕೋಲನ್ನೀರೆ, ರನ್ನದ ಕುಡಗೋಲಿ ಕೊತ್ತಿಗೆ ಕೈದಾರ ಕೋಲು ಕೋಲನ್ನೀರೆ, ಎರಿ ಹಂಟಿ ಎತ್ತಿ ಯದಿನಾಘೇರಾರ ಕೋಲು ಕೋಲನ್ನೀರೆ, ಎರಿ ಹಂಟಿ ಎತ್ತಿ ಯದಿನಾಘೇರಾರ ಕೋಲು ಕೋಲನ್ನೀರೆ, ಎರಿ ಹಂಟಿ ಎತ್ತಿ ಯದಿನಾಘೇರಾರ ಕೋಲು ಕೋಲನ್ನೀರೆ, ಹಾದಿಗೆ ತಂದು ಹರಿದಾರವಳನ್ನ ಕೋಲು ಕೋಲನ್ನೀರೆ, ಹಾದಿಗೆ ತಂದು ಹರಿದಾರವಳನ್ನ ಕೋಲು ಕೋಲನ್ನೀರೆ, ಹಾದಿಗೆ ತಂದು ಹರಿದಾರವಳನ್ನ ಗೆಲಕಿಯ ಬಡದಿಲೆ ನೆಲ ಕೋಸಿ ಬಡೆದಾರ ಕೋಲು ಕೋಲ ಗೆಲಕಿಯ ಬಡದಿಲೆ ನೆಲ ಕೋಸಿ ಬಡೆದಾರ ಕೋಲು ಕೋಲ.